ಇನ್ನ ಲೇಯರ್ ಬೈ ಲೇಯರ್ ಹಾಕ್ತಾರೆ, ಶೇಕಡ 30% ಒಂದಿಷ್ಟು ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಒಂದ್ ಸ್ವಲ್ಪ ಉಸುಗ್ ಹಾಕೋದು, ಅದ್ರ ಮೇಲೆ ಮತ್ತೆ ತೊಗರಿ ಹಾಕೋದು, ಅದ್ರ ಮೇಲೆ ಉಸುಗ್ ಹಾಕೋದು, ಲೇಯರ್ ಬೈ ಲೇಯರ್. ಅದು ಅಲ್ಲೊಂದು ಕೆಲವೊಂದು ಈಗ ಧೂಪೀಕರಣದ ಬಗ್ಗೆನೂ ಹೇಳಿದೆ ನಾನು, ಅದು ಹೊರಗಡೆ ಮಾಡೋಕ್ಕಾಗಲ್ಲ ದೊಡ್ಡ ಪ್ರಮಾಣದಲ್ಲಿ, ನೀವೇನು ಚೀಲಗಳೆಲ್ಲ ತುಂಬಿಟ್ಕೊಂಡ್ರೆ ಅದು ಬೇರೆ ರೀತಿ ಮಾಡ್ತಾರೆ. ಇವನ್ ನೀವು ಅದು ಅಲ್ಲ ಅಂದ್ರು ನೀವ್ ಹೇಳಿದ್ರೆ ಪ್ಲಾಸ್ಟಿಕ್ ದೊಡ್ಡ ಕ್ಯಾನ್ಗಳನ್ನ ತುಂಬಿಡ್ತಾರೆ ಅಂತಂದ್ರು ಅದ್ರಲ್ಲಿ ಒಳಗಡೆ ಒಳಗಡೆ ಇಟ್ಟು ಮುಚ್ಚಿ ಬಿಡ್ಬೋದು, ಮುಚ್ಚಿ ಪೂರ್ಣ ಹೊರಗಡೆ ಒಂದಿಷ್ಟು ಸುತ್ತಿ ಆತರದ್ದು ಮಾಡ್ಕೋಬಹುದು. ಅದ್ರಲ್ಲೂ ಮುಂಚೆ ಎಲ್ಲ ಇಡಿ ಬ್ಯಾಂಪಲ್ಸ್ ಬಳಸ್ತಿದ್ರು ಸರ್, ಈಗ ಅದನ್ನ ಬ್ಯಾನ್ ಮಾಡಿದ್ದಾರೆ. ಒಳ್ಳೇದು ಡಾಕ್ಟರ್ ಶಕುಂತಲ ಅವರೇ. ಒಟ್ಟಾರೆ ಉದ್ದೇಶ ಅಂತಂದ್ರೆ ಬೀಜ ಸಂಗ್ರಹಣೆ ಉದ್ದೇಶ ಹುಳ ಆಗಬಾರ್ದು, ಜೊತೆಗೆ ಮೊಳಕೆ ಒಂದು ಪ್ರಮಾಣದ ಮೇಲೆ ವ್ಯತಿರಿಕ್ತ ಪ್ರಮಾಣ ವ್ಯತಿರಿಕ್ತ ಆಗಬಾರ್ದು ಮೊಳಕೆ ಪ್ರಮಾಣದಲ್ಲಿ ಅಂತಕ್ಕಂತ ವಿಚಾರ. ನೀವು ಹೇಳಿದಂಗೆ ಬೀಜಗಳನ್ನ ಚೆನ್ನಾಗಿ ರೈತ ಬಾಂಧವರು ಒಣಗಿಸಬೇಕು, ಅದು ಕ್ಷೇತ್ರ ಮಟ್ಟದಿಂದ ಪ್ರಾರಂಭ ಆಗ್ಬೇಕು ಅಂತಕ್ಕಂತ ವಿಚಾರ. ಅಲ್ಲೇ ಏನು ರಾಶಿ ಮಾಡೋಕ್ಕಿಂತ ಮುಂಚೆ ಒಂದ್ 8 ದಿವಸ ಮುಂಚೆ ಒಂದು ಸಿಂಪರಣೆಯನ್ನು ಮಾಡಿ, ಕೀಟನಾಶಕ ಸಿಂಪರಣೆ ಮಾಡಿ ರಾಶಿಯನ್ನು ಮಾಡ್ಕೊಂಡ್ಬಿಟ್ಟು ನಂತರ ಚೆನ್ನಾಗಿ ಒಣಗಿಸಿ ಏರ್ ಟೈಟ್ ಬ್ಯಾಗ್ಗಳಲ್ಲಿ ಹೊಸದಾಗಿ ಬ್ಯಾಗ್ ಬಂದು ಅಂತಕ್ಕಂತ ವಿಚಾರ ಹೇಳಿರ್ತಾವೆ. ತಜ್ಞರ ಸಲಹೆಯನ್ನು ಪಡೆದು ಏರ್ ಟೈಟ್ ಬ್ಯಾಗ್ಗಳಲ್ಲಿ ಚೆನ್ನಾಗಿ ಸಂಗ್ರಹಣೆ ಮಾಡಿಡೋದ್ರಿಂದ ಆದಷ್ಟು ಬೀಜಗಳು ಏನು ಹುಳ ಆಗ್ಲಾರ್ದಂಗೆ ಕೆಡಲಾರ್ದಂಗೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದಾವೆ. ಇನ್ನು ಸಾವಯವ ರೀತಿ ಒಳಗೆ ಸಂಗ್ರಹ ಮಾಡಬೇಕಾಗಿತ್ತಂದ್ರೆ ನಮ್ಮ ಹಳ್ಳಿಯೊಳಗೆ ಸಾಕಷ್ಟು ಮೊದಲಿಂದ ಪದ್ಧತಿ ಇದಾವೆ. ಬಜೆ ಪುಡಿ ಹಾಕಿಡೋದು, ಮೆಣಸಿನಕಾಯಿ ಖಾರದಪ್ಪ ಮೆಣಸಿನಕಾಯಿಗಳನ್ನ ಮಿಕ್ಸ್ ಮಾಡಿಡೋದು, ಬೇವಿನ ತಪ್ಪಲ ಮಿಕ್ಸ್ ಮಾಡಿಡೋದು, ಆಮೇಲೆ ಸೀತಾಫಲ ಬೀಜದ ಪುಡಿಯನ್ನು ಮಿಕ್ಸ್ ಮಾಡಿಡೋದು, ಉಸುಕನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಪದ್ಧತಿ, ಬೂದಿಯನ್ನು ಮಿಕ್ಸ್ ಮಾಡಿರ್ತಕ್ಕಂಥ ಪದ್ಧತಿ, ಹಲವಾರು ಪದ್ಧತಿಗಳಿದಾವೆ. ಇವನಾದರೂ ಸಹ ಏರ್ ಟೈಟ್ ಕಂಡೀಷನ್ದಲ್ಲಿ ಮಿಕ್ಸ್ ಮಾಡಿಟ್ಟರೆ ಖಂಡಿತ ಹುಳ ಆಗಲಾರ್ದಂಗೆ ನಾವು ಬೀಜಗಳ ಸಂರಕ್ಷಣೆ ಮಾಡಿಡ್ಬೋದು. ರೈತರು ಏನಾದರೂ ವಿಶೇಷವಾದಂಥ ಮಾಹಿತಿ ಬೇಕಂದ್ರೆ ಸಾಕಷ್ಟು ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ಕೇಂದ್ರದಲ್ಲಿ ತಜ್ಞರಿರ್ತಾರೆ, ಸಲಹೆಯನ್ನು ಪಡೆದು ರೈತರು ಬೀಜ ಸಂಗ್ರಹಣೆ, ಯಾಕಂದ್ರೆ ಬೀಜ ಅಂತಂದ್ರೆ ಬಹಳ ಮುಖ್ಯವಾದಂತಹ ಒಂದು ಕೃಷಿ ಪರಿಕರ ನಮ್ಮ ಕೃಷಿ ಒಳಗೆ. ಒಳ್ಳೆ ಬೀಜ ಅಂದ್ರೆ ರೈತರು 50% ಕೃಷಿ ಒಳಗೆ ಯಶಸ್ಸನ್ನ ಕಂಡಾಗೆ ಅಂತ ಹೇಳ್ಬೋದು ನಾವು. ಅದಕ್ಕೆ ರೈತರು ಒಳ್ಳೆ ರೀತಿಯಿಂದ ಬೀಜವನ್ನ ಸಂಗ್ರಹಣೆ ಮಾಡಿಟ್ಟು ಉತ್ತಮ ರೀತಿಯಿಂದ ಅವನ್ನ ಕಾಪಾಡಿಕೊಂಡ್ರೆ ಖಂಡಿತ ನಾವು ಕೃಷಿಯಲ್ಲಿ ಯಶಸ್ಸನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗತ್ತೆ. ಹೊಸ ವಿಚಾರ ಕೆಲವೊಂದಿಷ್ಟು ಮಾಹಿತಿಯನ್ನು ಕೊಟ್ಟಿದೆ ನಮ್ಮ ರೈತರಿಗೆ. ರೈತರು ಇಂಥ ಒಂದು ಹೊಸ ವಿಚಾರವನ್ನು ಆಗಾಗ ವಿಜ್ಞಾನಿಗಳ ಮುಖಾಂತರ ಕೇಳಿ ತಿಳ್ಕೊಂಡು ಬೀಜ ಸಂಗ್ರಹಣೆ ಒಂದು ಸಂದೇಶ ಹೇಳಬೇಕು ಅಂತಂದ್ರೆ, ಪ್ರತಿ ವರ್ಷನೂ ಅವರು ಬೀಜಗಳನ್ನ ಮಾರುಕಟ್ಟೆಯಿಂದ ತರ್ತಾರೆ. ಹೊಸ ಹೊಸ ತಳಿಗಳು ಈಗ ಅವರಿಗೆ ಇನ್ಸೆಂಟಿವ್ ಸಿಗಲಿ ಅಂತ ಹೇಳ್ಬಿಟ್ಟು, ಆಮೇಲೆ ಹೊಸದಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ, ಈಗ ಉದಾಹರಣೆಗೆ ಹೇಳ್ಬೇಕಂದ್ರೆ ಶೇಂಗಾದಲ್ಲಿ ಕದ್ರಿಲೆ ಪಾಕ್ಷಿ, ಆಮೇಲೆ KDG-120 ಹೊಸ ಹೊಸ ತಳಿಗಳು, ಈವನ್ GRG-8 ತೊಗರಿನಲ್ಲೂ ಬಂದಿದೆ. ಈಗ ಹೊಸ ಹೊಸ ತಳಿಗಳೆಲ್ಲ ಬರ್ತಾ ಇದಾವೆ, ಅವನ್ನ ಸ್ವಲ್ಪ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿರ್ತಾರೆ. ಅವು ಹಾಳಾಗಬಾರ್ದು ಅಂತಂದ್ರೆ ತಾವು ಉತ್ಪಾದನೆ ಮಾಡಿದ್ಮೇಲೆ ಸ್ವಲ್ಪ ಒಳ್ಳೆ ತೆನೆಗಳನ್ನ ಮುಂಚೆ ಏನ್ ಹೇಳಿದ್ರೆ ಆ ರೀತಿ ಸಂಗ್ರಹಣೆ ಮಾಡಿ ಇಟ್ಕೊಂಡ್ರು ಅಂತಂದ್ರೆ ಮತ್ತೆ ಮತ್ತೆ ಮಾರುಕಟ್ಟೆಗೆ ಹೋಗಿ ಪ್ರತಿ ಸರಿ ಹಂಗಾಮು ಬಂದಾಗ ಅಲ್ಲಿಂದ ತರೋದ್ಕಿಂತ ತಾವು ಬೆಳೆಸಿರ್ತಕ್ಕಂಥದನ್ನೇ ಸ್ವಲ್ಪ ಸುರಕ್ಷಿತವಾಗಿ ಇಟ್ಕೊಂಡ್ರೆ ಅಂತಂದ್ರೆ ರೈತರು ಬೀಜ ಸ್ವಾವಲಂಬನೆ ಆಗಿರೋದ್ರಲ್ಲಿ ಸಂದೇಹವಿಲ್ಲ. ಒಳ್ಳೇದು ಮೇಡಮ್ ಅವರು, ಇದುವರೆಗೆ ಕೆಲವೊಂದಿಷ್ಟು ಹೊಸ ವಿಚಾರವನ್ನು ತಿಳಿಸೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬೀಜ ಸಂಗ್ರಹಣೆಯಲ್ಲಿರುವ ಹೊಸ ತಂತ್ರಜ್ಞಾನಗಳ ಕುರಿತು ಬೀಜ ತಜ್ಞರಾದ ಡಾಕ್ಟರ್ MN ಶಕುಂತಲಾ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಡಾಕ್ಟರ್ VG ಬಾವಲತ್ತಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರ ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಿದ್ದು ಚದುರಿದಂತೆ ಅಲ್ಲಲ್ಲಿ ತುಂತುರು ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 32.3-35.5°C ಮತ್ತು ಕನಿಷ್ಠ ಉಷ್ಣಾಂಶ 20.3-21.1°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 74-89%, ಹಾಗೆಯೇ ಕನಿಷ್ಠ ಆರ್ದ್ರತೆ 36-66% ಇರುವ ಸಾಧ್ಯತೆವಿದ್ದು ಗಾಳಿಯ ವೇಗ ಸರಾಸರಿ 18-21 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆಯನ್ನು ರೈತ ಬಾಂಧವರಿಗೆ ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಳೆಯಿಂದ ಕಳೆಗಳ ಸಂಖ್ಯೆ ಅಲ್ಲಲ್ಲಿ ಹೆಚ್ಚಾಗಿ ಕಂಡುಬರುತ್ತಿದ್ದು ಇವುಗಳು ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತ ಮಾಡುವುದಲ್ಲದೆ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ. ಆದ್ದರಿಂದ ರೈತ ಬಾಂಧವರು ಈ ಕಳೆಗಳ ಹತೋಟಿಗಾಗಿ ಅಂತರ್ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ನಿರ್ವಹಣೆಯನ್ನು ಮಾಡಿ.

ದೊಡ್ಡ ಸೊಸೆನ ಕೊಡ ಅಂದಾಳೆ ಸೋಯ್ ಗುರವಿನ ಕೇಳಂದರೆ ದೊಡ್ಡ ಸೊಸೆನ ಕೇಳಂದರೆ ಸೋಯ್ ದೊಡ್ಡ ಸೊಸೆನ ಕೇಳಂದರೆ ಸೋಯ್ ದೊಡ್ಡ ಸೊಸೆನ ಕೊಡ ಅಂದಾಳೆ ದೊಡ್ಡ ಸ್ಥಾನ ಯಾರೆಲ್ಲ ಗುರವೇ ಸೋಯ್ ದೊಡ್ಡ ಸ್ಥಾನ ಯಾರೆಲ್ಲ ಗುರವೇ ಸೋಯ್ ದೊಡ್ಡ ಸೊಸೆನ ಕೇಳಂದರೆ ದೊಡ್ಡ ಸ್ಥಾನ ಮಾಡೋರಿಲ್ಲ ಸೋಯ್ ದೊಡ್ಡ ಸ್ಥಾನ ಮಾಡೋರಿಲ್ಲ ಸೋಯ್ ಕೆರೆ ಕಟ್ಟೆ ಎಕೆರೆ ಕಟ್ಟೆ ಕ್ಯಾಂಬೈದಾಯ ಗೌಡರೆ ಸೋಯ್ ಕ್ಯಾಂಬೈದಾಯ ಗೌಡರೆ ಸೋಯ್ ಕೆರೆ ಕಟ್ಟೆ ಎಕೆರೆ ಕಟ್ಟೆ ಕ್ಯಾಂಬೈದಾಯ ಗೌಡ ಕೆರೆ ಒಳಗ ನೀರೆಲ್ಲ ಗುರವೇ ಸೋಯ್ ಕ್ಯಾಂಬೈದಾಯ ಗೌಡರ ಕೆರೆ ಒಳಗ ನೀರೆಲ್ಲ ಗುರುವೇ ಸೋಯ್ ಕೆರೆ ಒಳಗ ನೀರೆಲ್ಲ ಗುರುವೇ ಸೋಯ್ ಕೆರೆ ಒಳಗ ನೀರೆಲ್ಲದರೆ ಗುರವೇನ ಕೇಳೋಗಮ್ಮ ಸೋಯ್ ಗುರವೇನ ಕೇಳೋಗಮ್ಮ ಸೋಯ್ ಕೆರೆ ಒಳಗ ನೀರಿಲ್ಲದರೆ ಗುರವೇನ ಕೇಳೋಗಮ್ಮ ಸೋಯ್ ಗುರವೇನ ಕೇಳೋಗಮ್ಮ ಸೋಯ್ ಗುರವೇನ ಹೇಳಂದರೆ ನಡುವ ಸಸ್ಯನ ಕೊಡ ಅಂದಾಳೆ ಸೋಯ್ ನಡುವ ಸಸ್ಯನ ಕೊಡ ಅಂದಾಳೆ ಸೋಯ್ ಗುರವೇನ ಕೇಳಂದರೆ ನಡುವ ಸಸ್ಯನ ಕೊಡ ಅಂದಾಳೆ ನಡವ ಸಸಿನ ಕೊಡ ಅಂದಾರೆ ನಡಸ್ತಾನ ಯಾರೆಲ್ಲ ಗುರುವೇ ಸೋಯ್ ನಡಸ್ತಾನ ಯಾರೆಲ್ಲ ಗುರುವೇ ಸೋಯ್ ನಡವ ಸಸಿನ ಕೊಡ ಅಂದಾರೆ ನಡಸ್ತಾನ ಮಾಡವ್ರ ಇಲ್ಲ ಸೋಯ್ ನಡಸ್ತಾನ ಮಾಡವ್ರ ಇಲ್ಲ ಸೋಯ್ ಕೆರೆ ಕಟ್ಟೆ ಕ್ಯಾಂಬೈದಾಯ ಗೌಡರೆ ಸೋಯ್ ಕ್ಯಾಂಬೈದಾಯ ಗೌಡರೆ ಸೋಯ್ ಕೆರೆ ಕಟ್ಟ ಕೆರೆ ಕಟ್ಟ ಕ್ಯಾಂಬೈದಾಯ ಗೌಡರೆ ಸೋಯ್ ಕ್ಯಾಂಬೈದಾಯ ಗೌಡರೆ ಸೋಯ್ ಕೆರೆ ಒಳಗ ನೀರಿಲ್ಲದರೆ ಗುರವಿನ ಕೇಳೋಗಮ್ಮ ಸೋಯ್ ಗುರವಿನ ಕೇಳೋಗಮ್ಮ ಸೋಯ್ ಕೆರೆ ಒಳಗ ನೀರಿಲ್ಲದರೆ ಗುರವಿನ ಕೇಳೋಗಮ್ಮ ಸೋಯ್ ಗುರವಿನ ಕೇಳೋಗಮ್ಮ ಸೋಯ್ ಗುರವಿನ ಹೇಳಂದರೆ ಸಣ್ಣ ಸೊಸೆನ ಕೊಟ್ಟಾರವರೆ ಸೋಯ್ ಸಣ್ಣ ಸೊಸೆನ ಕೊಟ್ಟಾರವರೆ ಸೋಯ್ ಗುರವಿನ ಕೇಳಂದರೆ ಸಣ್ಣ ಸೊಸೆನ ಕೊಟ್ಟಾರವರೆ ಸೋಯ್ ಸಣ್ಣ ಸೊಸೆನ ಕೊಟ್ಟಾರವರೆ ಸೋಯ್ ಅವರತ್ತೆ ಅವರ ಮಾವ ಕೆರೆ ಕಟ್ಟಿಗೆ ಕೊಟ್ಟಾರವರೆ ಸೋಯ್ ಕೆರೆ ಕಟ್ಟಿಗೆ ಕೊಟ್ಟಾರವರೇ ಸೋ ಸೋಯ್ ಬ್ಯಾರೋ ಗೋ ಅಂತಾರೆ ಪೋ ಸೋಯ್